ಇದ್ದಂಗೆ. ನಿಮ್ ಬಾಯಲ್ಲಿ ಈ ಮಾತು ಬಂದೈತಿ ಅಂದ್ರೆ ಸರ್ಕಾರಕ್ಕೆ ಮುಟ್ತು ಅಂತಾನೆ ಅರ್ಥ. ಅದು ಈಗ ಆಕಾಶವಾಣಿ ಆಗಿದೆ ಗಂಗಮ್ಮ, ಅಷ್ಟಕ್ಕೂ ನೋಡ್ದ ನಮ್ಮ ಆಕಾಶವಾಣಿ ಪ್ರಸಿದ್ಧಿನ. ಕಾಲ ಯಾವ್ದಾದ್ರೇನು, ನಮ್ಮ ಆಕಾಶವಾಣಿಗೆ ಆಕಾಶವಾಣಿನೇ ಸಾಟಿ. ಆಕಾಶವಾಣಿಲಿ ವಿಷಯ ಬಂತು ಅಂದ್ರೆ ಅದು ನೂರಕ್ಕೆ ನೂರು ಸತ್ಯ ಕಣಪ್ಪ. ಹ್ಞೂ, ಅಷ್ಟೇ ಅಲ್ಲ, ಅದರ ಜೊತೆಗೆ ಇಡೀ ದೇಶದ ಪ್ರತಿಯೊಂದು ಮೂಲೆಯನ್ನು ತಲುಪುತ್ತೆ ಅನ್ನೋದು ಕೂಡ ಈ ಮಾತಿನ ಅರ್ಥ. ಅಷ್ಟೇ ಅಲ್ಲ, ಈ ವಿಷಯ ಎಲ್ಲರನ್ನು ಪ್ರಭಾವಿಸುತ್ತೆ ಅನ್ನೋ ಧ್ವನಿ ಕೂಡ ಈ ಮಾತಿನಲ್ಲಿದೆ. ಒಂದು ಕಾಲದಲ್ಲಿ ಇಡೀ ದೇಶ ತುಂಬ ಎಲ್ಲರ ಮನಸ್ಸಿನಲ್ಲಿ ಮನೆ ಮಾಡಿತ್ತು ಕಣವ್ವ ನಮ್ಮ ಆಕಾಶವಾಣಿ. ಅದರ ಜೊತೆಗೆ ಎಲ್ಲಾ ದೇಶದ ಜನರನ್ನ ಜಾತಿ, ಧರ್ಮ, ಭಾಷೆ, ಬಣ್ಣ, ಪ್ರಾದೇಶಿಕತೆ ಇವನ್ನೆಲ್ಲ ಮೀರಿ ಒಟ್ಟಾಗಿಟ್ಕೊಡೋದ್ರಲ್ಲಿ ಆಕಾಶವಾಣಿ ವಹಿಸಿದ ಪಾತ್ರ ತುಂಬಾ ದೊಡ್ಡದ್ದು. ಆ ಕಾಲದಲ್ಲಿ ಒಂದ್ ದಿವಸ ರೇಡಿಯೋ ಕೇಳಿಲ್ಲ ಅಂದ್ರೆ ತಲೆ ಕೆಟ್ಟೋಗೋದು, ಏನೋ ಕಳ್ಕೊಂಡಂಗ ಆಗದವ. ಬೆಳಿಗ್ಗೆ ಕೌಸಲ್ಯ ಸುಪ್ರಜಾ ರಾಮ ಸೂರ್ಯ ಚಂದ್ರ ಪ್ರವರ್ಧತೆ ಅಂತ ಸುಪ್ರಭಾತ ಕೇಳೋಕೆ ಒಂದು ಆನಂದ ಆಗೋದು. ಇಂಥ ಅದೆಷ್ಟು ಸಾಹಿತ್ಯ, ಹಾಡು, ಸಂಗೀತ, ಉದ್ಘೋಷಗಳು ಜನರ ಮನಸ್ಸು ಹೃದಯದಲ್ಲಿ ಅಚ್ಚು ಹೊತ್ತಿದ್ದು ಅಲ್ವಾ? ರೇಡಿಯೋದಲ್ಲಿ ಮಾತಾಡಿದವರನ್ನ ಜೀವನ್ಮಾನದಲ್ಲಿ ಒಂದ್ಸಾರಿ ಕೂಡ ನೋಡಕ್ಕಾಗ್ತಿರ್ಲಿಲ್ಲ. ಆದ್ರೂ ಕೂಡ ಅವ್ರ ಧ್ವನಿ ಕೇಳ್ತಾ ಕೇಳ್ತಾ ಅವರು ನಮ್ಮನೆಯವರಿಗಿಂತ ಹೆಚ್ಚಾಗ್ಬಿಟ್ಟಿದ್ರು. ಅಲ್ಲಿ ಸುಳ್ಳು ಸುದ್ದಿ, ವರ್ಣರಂಜಿತ ಸುದ್ದಿ, ಗಾಳಿ ಸುದ್ದಿಗಳಿಗೆ ಅವಕಾಶವೇ ಇರಲಿಲ್ಲ. ಯಾರು ಬೇಕಾದರೂ ಸುಳ್ಳು ಹೇಳಬಹುದು, ಆಕಾಶವಾಣಿಯಲ್ಲಿ ಮಾತ್ರ ಸುಳ್ಳು ಬರಲ್ಲ ಅನ್ನೋವಷ್ಟು ನಂಬಿಕೆ ಇತ್ತು ಕಣವ. ಸಮಯ ಅಂದ್ರೆ ಸಮಯ, ಅದು ರೇಡಿಯೋ ಸಮಯ. ರೇಡಿಯೋದಲ್ಲಿ ಬರ್ತಿದ್ದ ವಾರ್ತೆಗಳಿಗಾಗಿ ಕಾದ್ಕೊಂಡು ತಮ್ಮ ಗಡಿಯಾರಗಳಿಗೆ ಸರಿಯಾದ ಸಮಯ ಇಡ್ತಿದ್ರು ಜನ. ಮಕ್ಕಳಿಗೆ ಹೆಸರಿಡೋಕ್ಕೂ ಕೂಡ ರೇಡಿಯೋ ಕೇಳ್ತಿದ್ರು ಜೇಮ. ಅದು ಆಕಾಶವಾಣಿಯ ಸುವರ್ಣ ಯುಗ ಕಣವ. ಈಗಲಾದ್ರೂ ನೆನಪಿಗೆ ಬಂತ, ಇವತ್ತು ರೇಡಿಯೋ ಕಿಸಾನ್ ದಿವಸ ಕಣವ. ನಮ್ಮ ಆಕಾಶವಾಣಿ ಕೇಂದ್ರದವರು ಕಿಸಾನ್ ದಿವಸ ಆಚರಣೆ ಮಾಡ್ತಿದ್ದಾರೆ. ಗೊತ್ತು ಬಿಡಪ್ಪ, ಮರೆಯಕ್ಕಾಗುತ್ತ? ಸುಮ್ನೆ ನೋಡೋಣ ಅಂತ ನಾಟಕ ಮಾಡಿದೆ ಅಷ್ಟೇಯ. ಏ ಸರಿ ಸರಿ, ನಡೀರಿ, ಹೋಗಿ ಬರೋಣ. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇರ್ತವೆ. ಹೋದ ವರ್ಷ ಹೋಗಿದ್ವಲ್ರವ, ಎಷ್ಟು ಚೆನ್ನಾಗಿತ್ತು. ಪ್ರತಿ ವರ್ಷ ಫೆಬ್ರವರಿ 15ನೇ ತಾರೀಕು ರೇಡಿಯೋ ಕಿಸಾನ್ ದಿವಸ ಮಾಡ್ತಾರೆ ಅಲ್ವಾ? ಹೌದು ಗಂಗಮ್ಮ, ವಿಶೇಷವಾಗಿ ಈ ದಿವಸನ ರೈತರಿಗಾಗಿ ಮೀಸಲಾಗಿಟ್ಟಿದ್ದಾರೆ. ರೈತರು ಮತ್ತು ಆಕಾಶವಾಣಿಯ ಅವಿನಾಭಾವ ಸಂಬಂಧ ಎಂಥದ್ದು ಅಂತ ಇದರಿಂದಲೇ ಗೊತ್ತಾಗುತ್ತೆ. ನಿಜ ಕಣವ, ಇವತ್ತು ನಮ್ದೇ ಕಾರ್ಯಕ್ರಮ ನೋಡು, ನಮ್ಮ ಆಕಾಶವಾಣಿ ನಮ್ ಕಾರ್ಯಕ್ರಮ. ಇದು ಒಂಥರ ರೈತರು ಮತ್ತು ರೈತರಿಗಾಗಿ ಕೆಲಸ ಮಾಡ್ತಿರೋರ್ನ ಒಟ್ಟಿಗೆ ಸೇರಿಸೋ ಕೆಲಸ. ಸರ್ಕಾರ ಅನೇಕ ಯೋಜನೆಗಳನ್ನ ರೈತರಿಗಾಗಿ ಮಾಡಿರುತ್ತೆ, ಇದ್ರ ಬಗ್ಗೆ ರೈತರಿಗೆ ಇಲ್ಲಿ ಸಾಕಷ್ಟು ಮಾಹಿತಿ ಕೊಡಲಾಗುತ್ತೆ. ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನೀತಿಗಳು ಏನಿದ್ದಾವೆ, ಅವುಗಳ ನಿರೂಪಣೆ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಚರ್ಚೆಯಾಗುತ್ತೆ. ಕೃಷಿ ಕ್ಷೇತ್ರದ ಇತಿಹಾಸ, ವರ್ತಮಾನ, ಭವಿಷ್ಯದ ಕನಸು, ಸಾಧ್ಯತೆ, ಹೀಗೆ ಅನೇಕ ವಿಚಾರಗಳು ಇಲ್ಲಿ ಅನಾವರಣಗೊಳ್ಳುತ್ತೆ ಕಣ್ರವ. ಅದಂತೂ ಸತ್ಯ. ನಮ್ಮ ಹಿರಿಯರು ಮಾಡಿದ್ದು ಕೃಷಿ ಏನಿತ್ತು, ಹೇಗಿತ್ತು, ಅಲ್ಲಿಂದ ನಾವು ಏನ್ ಕಲಿಯಬೇಕು ಅನ್ನೋದು ಗೊತ್ತಾಗುತ್ತೆ. ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ, ಇದರ ಸಾಧಕ ಬಾಧಕಗಳೇನು, ಇದರಿಂದ ಏನ್ ಕಲಿಬೇಕು ಅಂತ ತಿಳಿದವರು ಮಾತಾಡ್ತಾರೆ. ಕೃಷಿ ಅಂದ್ರೆ ಅಷ್ಟು ಸುಲಭವಾಗಿ ಅರ್ಥವಾಗುವಂತದ್ದಲ್ಲ, ನೋಡಕ್ಕೆ ಸರಳ, ಅರಿತುಕೊಂಡು ಮಾಡಿಲ್ಲ ಅಂದ್ರೆ ತುಂಬಾ ಸಂಕೀರ್ಣ. ಇಲ್ಲಿ ಇವೆಲ್ಲವನ್ನು ತಿಳ್ಕೊಳ್ಳಕ್ಕೆ ಅವಕಾಶವಾಗುತ್ತೆ. ಹಿಂಗಾಗಿ ಮುಂದೆ ಯಾವ ರೀತಿ ಕೃಷಿ ಮಾಡಬಹುದು ಅಂತ ಒಂದು ಕಣ್ಣೋಟ ಸಿಗುತ್ತೆ. ಎಷ್ಟೊಂದು ಜನ ಬುದ್ಧಿವಂತರು ಇಲ್ಲಿಗೆ ಬರ್ತಾರೆ ಕೃಷಿಯಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದ ರೈತರನ್ನ ನೋಡಕ್ಕೆ, ಅವರ ಮಾತು ಕೇಳೋಕೆ, ಅವರೊಟ್ಟಿಗೆ ಚರ್ಚೆ ಮಾಡೋಕೆ ಇದು ಒಳ್ಳೆ ಅವಕಾಶ ನೋಡು. ರೈತಾಪಿ ಬದುಕು ನಿಂತ ನೀರಲ್ಲ, ನಿಂತ ನೀರ್ ಆಗ್ಲೂಬಾರ್ದು, ಸ್ಥಾವರ ಆಗಬಾರ್ದು, ಹಂಗಾದ್ರೆ ಕೆಟ್ಟೋಗುತ್ತೆ. ಸ್ಥಾವರ ಆಗಬಾರ್ದು ಕಣವ, ಜಂಗಮವಾಗ್ಬೇಕು ಜಂಗಮ. ಎಲ್ಲದೂ ಅಷ್ಟೇ ಅಲ್ವೇನಪ್ಪ, ಇಲ್ಲ ಅಂದ್ರೆ ಬೆಳವಣಿಗೆ ಎಲ್ಲಿ ಸಾಧ್ಯವಾಗುತ್ತೆ? ಆಧುನಿಕ ಕೃಷಿ ಪದ್ಧತಿಯ ಅನಿವಾರ್ಯತೆ ಏನು ಅನ್ನುವುದರ ಬಗ್ಗೆ ಇಲ್ಲಿ ತಿಳಿಬಹುದು. ಇದರಲ್ಲಿ ಅನುಸರಿಸಬೇಕಾದ ಮಾರ್ಗ ವಹಿಸಬೇಕಾದ ಎಚ್ಚರಿಕೆಗಳು ಇವು ಕೂಡ ತಿಳಿತವೆ. ಕೃಷಿ ಅಂದ್ರೆ ಪ್ರತಿ ಸಾರಿ ಲೆಕ್ಕವಿಲ್ಲದಷ್ಟು ಖರ್ಚು ಮಾಡೋದಲ್ಲ, ಅದು ನಿರಂತರವಾಗಿರಬೇಕು. ಅದರಿಂದ ಯಾವಾಗಲೂ ಆದಾಯ ಬರ್ತಾನೇ ಇರಬೇಕು. ಅಂದ್ರೆ ಸುಸ್ಥಿರ ಕೃಷಿ, ಇನ್ನು ಅದರ ಬಗ್ಗೆ ಕೂಡ ಇಲ್ಲಿ ಸಾಕಷ್ಟು ಮಾಹಿತಿ ತಿಳಿಯುತ್ತೆ. ಸಮಗ್ರ ಕೃಷಿ ಮಾಡಿದ ಅನೇಕ ರೈತರು ಇಲ್ಲಿಗೆ ಬರ್ತಾರೆ, ಇದರ ಬಗ್ಗೆ ಅವರು ವಿಷಯನ ಹಂಚ್ಕೊಳ್ತಾರೆ. ಕಳೆದ ಸಾರಿ ಪ್ರಗತಿಪರ ರೈತರು ಬಂದಿದ್ರಲ್ಲ, ಎಷ್ಟೊಂದು ಮಾಹಿತಿ ಕೊಟ್ರು. ಬದಲಾದ ಕಾಲದಲ್ಲಿ ರೈತರು ಕೂಡ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ತಾವು ಏನೆಲ್ಲ ಮಾಡಿದ್ದೀವಿ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ. ಈ ಸಲನು ಕೂಡ ಅವರಂಗೆ ಸಾಧನೆ ಮಾಡಿದ ಬೇರೆ ಬೇರೆ ರೈತರು ಬರ್ತಾರೆ. ಯಾವುದೋ ಒಂದು ಬೆಳೆ ನಂಬಿಕೊಂಡು ಕೃಷಿ ಮಾಡೋದು ಬುದ್ಧಿವಂತ ರೈತರ ಲಕ್ಷಣ ಅಲ್ಲ ಅಂತ ತಿಳಿಸೋಕೆ ಸಮಗ್ರ ಕೃಷಿ ಮಾಡಿದವರು ಕೂಡ ಬರ್ತಾರೆ. ಮೇಲಾಗಿ ಇಲಾಖೆಯಿಂದ ರೈತರಿಗೆ ಸಿಗಬಹುದಾದ ಅನುಕೂಲಗಳು, ಸಹಕಾರ, ಸಲಹೆಗಳ ಬಗ್ಗೆ ಇಲಾಖೆಯವರು ಮಾಹಿತಿ ಕೊಡ್ತಾರೆ. ಅದರ ಜೊತೆಗೆ ಕೃಷಿ ವಿಜ್ಞಾನಿಗಳು ಖುದ್ದಾಗಿ ಬಂದು ತಮ್ಮ ಸಂಶೋಧನೆ, ಅದರ ಪ್ರಯೋಜನಗಳು, ಅದನ್ನ ರೈತರು ಬಳಸಿಕೊಳ್ಳಬಹುದಾದಂತ ರೀತಿ, ಹೀಗೆ ಎಲ್ಲ ಮಾಹಿತಿಗಳನ್ನು ಕೂಡ ಹೇಳ್ತಾರೆ. ಇಂತಹ ಕಾರ್ಯಕ್ರಮಗಳ ಮೂಲಕ ಕೃಷಿಕರು ಮತ್ತು ಕೃಷಿ ಕ್ಷೇತ್ರಕ್ಕೆ ಫಲವನ್ನು ತುಂಬುವ ಪ್ರಯತ್ನಗಳು ಇಲ್ಲಿ ನಡೆಯುತ್ತೆ. ಕೃಷಿ ಇಲಾಖೆಯಂತೂ ರೈತರ ಜೀವನಾಡಿಯಂತೆ ತನ್ನ ಕರ್ತವ್ಯ ಮಾಡ್ತಾ ಇದೆ. ಸಂಬಂಧಿಸಿದ ಎಲ್ಲಾ ಮಾಹಿತಿಗಳನ್ನ ಅಧಿಕಾರಿಗಳು, ಸಿಬ್ಬಂದಿ, ಅನುವುಗಾರರು, ಕೃಷಿ ಸಖಿಯರು ಮುಂತಾದವರ ಮೂಲಕ ರೈತರಿಗೆ ಪ್ರಾಮಾಣಿಕವಾಗಿ ತಲುಪಿಸುತ್ತೆ. ಇಲಾಖೆಯವರು ಆಕಾಶವಾಣಿ, ರೈತರು, ವಿಜ್ಞಾನಿಗಳು, ತಜ್ಞರು, ಸಂಸ್ಥೆಗಳು, ಇನ್ನೂ ಮುಂತಾದವರೆಲ್ಲ ಒಟ್ಟಿಗೆ ಸೇರಿ ಚರ್ಚೆ ಮಾಡ್ತಾರೆ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಆಕಾಶವಾಣಿಯಂತೂ ಕೃಷಿ ಕ್ಷೇತ್ರ, ಕೃಷಿ ಇಲಾಖೆ ಕೃಷಿಕರ ಜೊತೆಗೆ ಅವಿನಾಭಾವ ಸಂಬಂಧವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದೆ. ಆಕಾಶವಾಣಿ ತನ್ನ ಪ್ರಾರಂಭದ ದಿನಗಳಿಂದಲೂ ಕೂಡ ಕೃಷಿ ಕ್ಷೇತ್ರದ ಬೆಳವಣಿಗೆಗೆ ತನ್ನದೇ ಆದ ಕೊಡುಗೆನ ಕೊಡ್ತಾನೇ ಇದೆ. ಇಲ್ಲಿ ಯಾವುದೇ ಲಾಭದ ಆಸೆ ಇಲ್ಲ ಗಂಗಮ್ಮ. ಕೇಳುಗರಿಗೆ ಅಗತ್ಯವಾದದನ್ನು ಕೊಡಬೇಕು ಅನ್ನೋದು ಆಕಾಶವಾಣಿಯ ಮುಖ್ಯವಾದ ಧ್ಯೇಯ. 1936 ಖಾಸಗಿಯಾಗಿ ರೇಡಿಯೋ ಕೇಂದ್ರಗಳು ಪ್ರಾರಂಭ ಆದವು. 1956 ಅಧಿಕೃತವಾಗಿ ಶುರುವಾಗಿ ಆಲ್ ಇಂಡಿಯನ್ ರೇಡಿಯೋ ಆಗಿ ಆಮೇಲೆ ಆಕಾಶವಾಣಿ ಆಯ್ತು. ಈ ಮಾಧ್ಯಮ ಯಾವತ್ತೂ ಕೂಡ ತನ್ನ ಮೌಲ್ಯಗಳೊಂದಿಗೆ ರಾಜಿ ಮಾಡಿಕೊಂಡಿಲ್ಲ. ಈಗ 385 ಕೇಂದ್ರಗಳ ಮೂಲಕ ತನ್ನ ಕಾರ್ಯ ನಿರ್ವಹಿಸ್ತಾ ಇದೆ. 23 ಭಾಷೆಯಲ್ಲಿ ದೇಶದ 92% ಪ್ರದೇಶವನ್ನ ತಲುಪ್ತಾ ಇದೆ. ಪ್ರಪಂಚದ ಅತಿ ದೊಡ್ಡ ರೇಡಿಯೋ ಜಾಲ ನಮ್ದು. ಹಂಗಂತ ಬರೀ ಕೃಷಿ ಕಾರ್ಯಕ್ರಮಗಳಿಗೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟಿಲ್ಲ ಕಣವ. ಎಲ್ಲಾರ ಉಂಟೇನಪ್ಪ, ಆಡು ಮುಟ್ಟದ ಸಪ್ಪಿಲ್ಲ, ಆಕಾಶವಾಣಿ ಮಾಡದ ಕಾರ್ಯಕ್ರಮಗಳಿಲ್ಲ. ವಾರ್ತೆಗಳು ಅಂದ್ರೆ ರೇಡಿಯೋ, ರೇಡಿಯೋ ಅಂದ್ರೆ ಆಕಾಶವಾಣಿ ಅನ್ನುವಷ್ಟು ಹೆಸರುವಾಸಿಯಾಗಿದೆ ಕಣ್ರಪ್ಪ. ರಾಷ್ಟ್ರ ಮಟ್ಟದ ವಾರ್ತೆ, ಪ್ರದೇಶ ಸಮಾಚಾರ, ಅಂತಾರಾಷ್ಟ್ರೀಯ ಸುದ್ದಿಗಳು ಎಲ್ಲವೂ ಬರ್ತಾ ಇತ್ತು. ಆ ಕಾಲದಲ್ಲಿ ಸಂಗೀತ ಅನ್ನೋದು ಕೇಳೋಕೆ ಅಷ್ಟು ಸುಲಭವಾಗಿ ಎಲ್ಲೂ ಕೂಡ ಲಭ್ಯ ಆಗ್ತಿರ್ಲಿಲ್ಲ. ಆದ್ರೆ ಆಕಾಶವಾಣಿ ಮಾತ್ರ ಪ್ರತಿ ನಿತ್ಯ ಸದಭಿರುಚಿಯ ಸಂಗೀತವನ್ನ ತನ್ನ ಕೇಳುಗರಿಗೆ ಉಣಬಡಿಸ್ತಾ ಇತ್ತು. ಶಾಸ್ತ್ರೀಯ, ಸುಗಮ, ಜಾನಪದ, ಈ ತರ ಎಲ್ಲಾ ಪ್ರಕಾರಗಳಿಗೂ ಅಲ್ಲಿ ಅವಕಾಶ ಇತ್ತು. ರೇಡಿಯೋದಲ್ಲಿ ಕಾರ್ಯಕ್ರಮ ಕೊಡೋದು ಅಂದ್ರೆ ದೊಡ್ಡ ಗೌರವದ ಸಂಗತಿ. ಆ ಕಾಲದಲ್ಲೇ ವನಿತಾ ವಿಹಾರ, ಮಹಿಳಾ ಕಾರ್ಯಕ್ರಮಗಳ ಮೂಲಕ ಕತ್ತಲ ಕೋಣೆಯೊಳಗೆ ಉಸಿರುಗಟ್ಟಿದ್ದ ಮಹಿಳೆಯರಿಗೆ ಹೊಸ ವಿಚಾರಧಾರೆಗಳ ದೃಷ್ಟಿಕೋನವನ್ನು ಕಟ್ಟಿಕೊಟ್ಟದ್ದು ಆಕಾಶವಾಣಿ ಕಣ್ರವ. ಇವತ್ತು ಮಹಿಳೆಯರು ಈ ಮಟ್ಟಿಗೆ ಸಾಧನೆ ಮಾಡ್ತಿದ್ದಾರೆ ಅಂದ್ರೆ ಅದರ ಮೂಲ ಕಾರಣ ಆಕಾಶವಾಣಿ ಅನ್ನೋದನ್ನ ಯಾವತ್ತೂ ಮರಿಬಾರ್ದು. ಅಷ್ಟೇ ಅಲ್ಲ ಗಂಗಮ್ಮ, ದೇಶದ ದೊಡ್ಡ ಶಕ್ತಿಯಾಗಿದ್ದ ಯುವಜನತೆಗೆ ಧ್ವನಿಯಾಗಿದ್ದು ಕೂಡ ಇದೇ ಆಕಾಶವಾಣಿ. ಯುವಕರನ್ನ ಸನ್ಮಾರ್ಗದಲ್ಲಿ ನಡೆಸಿ ಉತ್ತಮ ಬದುಕು ಕಟ್ಟಿಕೊಳ್ಳೋಕೆ ಪ್ರೇರಣೆಯಾಗಿದ್ದಂಥದ್ದು ಇದೇ ನಮ್ಮ ರೇಡಿಯೋ. ಹಂಗಂತ ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ತೋರಿಸಲಿಲ್ಲ, ಪುಟಾಣಿಗಳ ಪ್ರತಿಭೆಗೆ ವೇದಿಕೆ ಕಲ್ಪಿಸಿತ್ತು. ಯಾವುದೋ ಮೂಲೆಯ ಕುಗ್ರಾಮದ ಸಣ್ಣ ಶಾಲೆಯ ಮಕ್ಕಳಿಗೂ ಕೂಡ ಅವಕಾಶ ಕೊಡ್ತಿತ್ತು. ಶಿಕ್ಷಣದ ವಿಷಯದಲ್ಲೂ ಕೂಡ ತನ್ನ ಜವಾಬ್ದಾರಿಯನ್ನು ಅರ್ಥಪೂರ್ಣವಾಗಿ ನಿಭಾಯಿಸ್ತು, ರೇಡಿಯೋದ ಮೂಲಕವೇ ಪಾಠ ಮಾಡಿಸಿತ್ತು. ಜನಗಳ ಆರೋಗ್ಯದ ಕುರಿತು ಸಾಕಷ್ಟು ಹೊಣೆಗಾರಿಕೆಯಿಂದ ಅಗತ್ಯವಾದ ಮಾಹಿತಿ, ಆರೋಗ್ಯ ಶಿಕ್ಷಣವನ್ನ ಸಮರ್ಥವಾಗಿ ನೀಡಿತ್ತು. ಸಾಹಿತ್ಯಕ್ಕೂ ಆಕಾಶವಾಣಿಗೂ ಇನ್ನಿಲ್ಲದ ಸಂಬಂಧ ಇತ್ತು. ಸಣ್ಣ ಕಥೆಗಳು, ರೇಡಿಯೋ ನಾಟಕಗಳು, ರೂಪಕಗಳು, ಕವಿತೆ, ವಿಮರ್ಶೆ, ಹೀಗೆ ಎಲ್ಲದಕ್ಕೂ ಸಮಯವನ್ನ ಮೀಸಲಾಗಿಟ್ಟಿತ್ತು. ಭಾಷೆ ಸಂಸ್ಕೃತಿಯ ವಿಷಯದಲ್ಲಿ ಇಡೀ ತಲೆಮಾರಿನ ಜನಕ್ಕೆ ಒಂದು ಸಾಂಸ್ಕೃತಿಕ ದೃಷ್ಟಿಯನ್ನ ಕಟ್ಟಿಕೊಂಡಿದ್ದು ಇದೇ ಆಕಾಶವಾಣಿ. ಅದೆಷ್ಟೋ ರೀತಿಯ ಹೊಸ ಹೊಸ ಚಿಂತನೆಗಳಿಗೆ ಪ್ರೇರಣೆಗಳಿಗೆ ಸಾಧ್ಯತೆ ಆಯ್ತೋ ರೇಡಿಯೋ ಎನ್ನುವ ಈ ಮಾಯಾ ಸಾಧನ, ಗೊತ್ತಿಲ್ಲ ಕಣವ. ಇದರ ಜೊತೆಗೆ ದೇಶ ವಿದೇಶದಲ್ಲಿ ಜರುಗುತ್ತಿದ್ದ ವಿಚಿತ್ರ ಎನ್ನಿಸುವ ವಿದ್ಯಮಾನಗಳ ಬಗ್ಗೆ ಆಸಕ್ತಿದಾಯಕ ವಿಷಯಗಳನ್ನು ನೀಡಿ ಕುತೂಹಲದಿಂದ ಕಾಯುವಂತೆ ಮೂಡಿತ್ತು. ರಸಪ್ರಶ್ನೆಗಳ ಮೂಲಕ ಜನಗಳ ಅರಿವನ್ನ ಬೆಳೆಸ್ತಾ ಇತ್ತು. ಆ ಕಾಲದಲ್ಲೇ ಉದ್ಯಮದ ಕುರಿತು ಉತ್ತಮ ವಿಚಾರಗಳನ್ನ ಬಿತ್ತರಿಸುವ ಮೂಲಕ ಆ ಬಗ್ಗೆ ಆಸಕ್ತಿ ಹುಟ್ಟುವಂತೆ ಮಾಡಿ ಔದ್ಯೋಗಿಕ ಅಭಿವೃದ್ಧಿಗೆ ಕಾರಣೀಭೂತವಾಗಿತ್ತು ಕಣವ. ಇವತ್ತು ಮನರಂಜನೆಗೆ ಲೆಕ್ಕವಿಲ್ಲದಷ್ಟು ವೇದಿಕೆಗಳು ಅವಕಾಶಗಳಿದ್ದಾವೆ. ಯಾವಾಗ ಊರಲ್ಲಿ ನಡೆಯೋ ನಾಟಕ, ಭಜನೆ, ಕೋಲಾಟ, ಸಣ್ಣ ಪುಟ್ಟ ಸರ್ಕಾಸು, ದೊಂಬರಾಟ, ಟೆಂಟ್ ಸಿನಿಮಾ ಮಾತ್ರ ಇದ್ದದ್ದು. ಈ ಕೊರತೆಯನ್ನ ತುಂಬಿ ಇಡೀ ದೇಶದ ಜನಕ್ಕೆ ಆಯಾ ಕಾಲದ ಮನರಂಜನೆಯನ್ನ ಒದಗಿಸಿ ಮಾನಸಿಕ ಆರೋಗ್ಯವನ್ನು ಕಾಪಾಡಿದ್ದು ರೇಡಿಯೋನೇ ಅಲ್ವಾ? ಇಷ್ಟೆಲ್ಲ ಇದ್ರೂ ಕೂಡ ಯಾವುದೇ ಮಡಿವಂತಿಕೆಗೆ ಜೋತು ಬಿದ್ದಿರಲಿಲ್ಲ. ಒಳ್ಳೊಳ್ಳೆ ಸಿನಿಮಾ ಕಥೆಗಳನ್ನ ಕೂಡ ಬಿತ್ತರಿಸ್ತಾ ಇತ್ತು. ಆ ಸಿನಿಮಾ ಕತೆ ಕೇಳಕ್ಕೆ ಅಂತನೇ ಜನ ಎಲ್ಲ ಕೆಲಸ ಮುಗಿಸಿ ಇಡೀ ಊರಿನ ಜನರೆಲ್ಲ ಕಾಯ್ತಾ ಕೂತ್ಕಂತಿದ್ರು. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಅನ್ನೋ ಕಾರ್ಯಕ್ರಮ ಅದೆಷ್ಟು ಪ್ರಸಿದ್ಧವಾಗಿತ್ತು ಅಲ್ವಾ? ಅದನ್ನೇನ್ ಹೇಳೋದು, ನೋಬಲ್ ಬಹುಮಾನ ಬರೋದು ಒಂದೇಯಾ? ನಿಮ್ ಮೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ಹೆಸರು ಬರೋದು ಒಂದೇಯಾ? ಇನ್ನು ಹವಾಮಾನದ ವರದಿ, ಮುಂಗಾರು ಚುರುಕಾಗಿದೆ, ಮೋಡ ಕವಿದ ವಾತಾವರಣ, ಅಲ್ಲಲ್ಲಿ ಚದುರಿದಂತೆ ಮಳೆಯಾಗಲಿದೆ ಅಂತ ಕೇಳೋಕೆ ನಾವೆಲ್ಲ ಕಾಯ್ತಿದ್ವಿ. ಅದಿರ್ಲಿ ಗಂಗಮ್ಮ, ಈ ಕ್ರಿಕೆಟ್ ಕಾಮೆಂಟ್ರಿ ಅಂತೂ ಇನ್ನೂ ನನ್ನ ಕಿವಿಲಿ ಈಗಲೇ ಕೇಳ್ತಾ ಇದ್ದೀನಿ ಅನ್ನೋ ತರಕ್ಕಿದೆ. ಅದೆಷ್ಟು ಸೊಗಸಾಗಿ ಆಟದ ವಿವರಣೆ ಕೊಡ್ತಾ ಇದ್ರು ಅಂತೀಯ. ನಾವೇ ಕಣ್ಣಾರೆ ಆಟ ನೋಡಿದ್ರು ಕೂಡ ಅಷ್ಟು ಚೆನ್ನಾಗಿ ಅರ್ಥ ಆಗ್ತಿರ್ಲಿಲ್ಲ ಬಿಡು. ಇವತ್ತು ವಿಜ್ಞಾನ ನಮ್ಮ ಕಲ್ಪನೆಯ ಸಾಧ್ಯತೆಗಳನ್ನ ಮೀರಿ ಬೆಳೆದಿದೆ. ನೋಡ್ತಾ ಇದ್ರೆ ಇಂಥ ಅಭಿವೃದ್ಧಿ ಬೇಕಿತ್ತ ಅನ್ಸುತ್ತೆ. ಇಡೀ ಜಗತ್ತಿನ ವಿದ್ಯಮಾನಗಳು ಎಲ್ಲಿದ್ರೂ ಸುಲಭವಾಗಿ ನಮಗೆ ಸಿಗ್ತವೆ. ಇದೆಲ್ಲ ಏನೇ ಇದ್ರೂ ಆಕಾಶವಾಣಿಯ ವಾರ್ತೆ, ಕೃಷಿ ರಂಗ, ವನಿತಾ ವಿಹಾರ ಇವೆಲ್ಲವೂ ಇವತ್ತು ಕೂಡ ನಮ್ಮ ನೆನಪಿನಲ್ಲಿ, ನೆನಪಿನ ತೋಟದಲ್ಲಿ ಹಸಿರಾಗಿ ನಳನಳಿಸುತ್ತಾ ಇವೆ. ಈಗ ನಂಗೆ ಕೈಯಲ್ಲಿ ರಿಮೋಟ್ ಇಟ್ಕೊಂಡು ಕ್ಷಣಕ್ಕೊಂದ್ಸಾರಿ ಚಾನಲ್ ಬದಲಾಯಿಸಿ ಯಾವುದನ್ನೂ ಸರಿಯಾಗಿ ನೋಡದೇ ಇದ್ದಂತ ಕಾಲ ಅದಲ್ಲ ಕಣವ. ಅದರ ಅಗತ್ಯನೂ ಇರಲಿಲ್ಲ ಅಲ್ವಾ? ಬರ್ತಾ ಇದ್ದಂಥವೆಲ್ಲ ಅರ್ಥಪೂರ್ಣವಾದ ಕಾರ್ಯಕ್ರಮಗಳು. ಹೀಗಾಗಿ ರೇಡಿಯೋ ಎನ್ನುವ ಸಾಧನ ನಮಗೆ ಕೇವಲ ಒಂದು ವಸ್ತುವಾಗಿರಲಿಲ್ಲ, ಅದು ಜೀವಂತ ಸಂಗಾತಿಯಾಗಿ, ಸಹಪಾಠಿಯಾಗಿ, ನಮ್ಮ ಕುಟುಂಬದ ಸದಸ್ಯವೇ ಆಗಿತ್ತು. ಇಷ್ಟೊಂದು ಮಾಹಿತಿ, ಮನರಂಜನೆ, ವಿಚಾರ, ಸಾಹಿತ್ಯ, ಸಂಗೀತ, ವೈದ್ಯರ ಸಲಹೆ, ಕಾನೂನು ವಿಷಯಗಳು, ಹೀಗೆ ಅಮೂಲ್ಯವಾದ ವಿಷಯಗಳನ್ನ ಒಂದು ಪೈಸೆ ಖರ್ಚಿಲ್ಲದೆ ಪುಕ್ಕಟ್ಟೆಯಾಗಿ ನಮಗೆ ಕೊಡ್ತಿತ್ತು ಅಂದ್ರೆ ನಂಬಕ್ಕಾಗಲ್ಲ. ಇಷ್ಟೆಲ್ಲಾ ಅಗಣಿತ ಕಾರ್ಯಕ್ರಮಗಳನ್ನ ಕೇವಲ ತಾನೊಬ್ಬನೇ ಮಾತ್ರ ಕೊಡಬೇಕಾದಂತಹ ಮಹತ್ವದ ಜವಾಬ್ದಾರಿ ಇದ್ರೂ ಕೂಡ ಎಂದೂ ತನ್ನ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳಿಲ್ಲ. ಇವತ್ತು ಕೂಡ ಯಾವುದಾದರೂ ಒಂದು ಸಭ್ಯವಾದ ಮಾಧ್ಯಮ ಇದೆ ಅಂದ್ರೆ ಅದು ನಮ್ಮ ಆಕಾಶವಾಣಿ ನೋಡು. ಇತ್ತೀಚೆಗೆ ಕೆಲವು ಕಡೆ ಮೂಡಿಬರೋ ಕಾರ್ಯಕ್ರಮಗಳು ಅದ್ಯಾವ ಮೌಲ್ಯವನ್ನು ಜನರಿಗೆ ಹೇಳ್ಕೊಡ್ತಾ ಇದಾವೋ ಗೊತ್ತಾಗ್ತಾ ಇಲ್ಲ. ಸಮಾಜದ ಮಾನಸಿಕ ಸ್ವಾಸ್ಥ್ಯವನ್ನು ಹಾಳು ಮಾಡೋ ಇಂಥ ಕಾರ್ಯಕ್ರಮಗಳನ್ನ ನೋಡೋ ಬದಲಾಗಿ ನಮ್ಮ ಜನ ಆಕಾಶವಾಣಿಯತ್ತ ಮೊದಲಿನಂತೆ ಮತ್ತೆ ತಮ್ಮ ಕಿವಿಗಳನ್ನ ತಿರುಗಿಸಬೇಕಾಗಿದೆ. ರೇಡಿಯೋ ಕೇಳೋದ್ರಿಂದ ನಮ್ಮ ಕೆಲಸಗಳಿಗೂ ಕೂಡ ಯಾವುದೇ ತೊಂದರೆ ಕೂಡ ಆಗಲ್ಲ. ರೇಡಿಯೋ ಕೇಳ್ಕೊಂಡೆ ಬದುಕು ಮಾಡಬಹುದು. ಇವತ್ತು ಕೂಡ ಆಕಾಶವಾಣಿ ತನ್ನ ಸಾಮಾಜಿಕ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಇದೆ. ರೈತರು, ಸಾಮಾನ್ಯ ಜನ, ಕಾರ್ಮಿಕರು, ಅಕ್ಷರದಿಂದ ವಂಚಿತರಾದವರು, ಮಹಿಳೆಯವರು, ಹೀಗೆ ಎಲ್ಲರಿಗೂ ಇವತ್ತು ಕೂಡ ಯಾವುದೇ ವಶೀಲಿ ಪ್ರಭಾವ ಇಲ್ಲದೆ ಅವಕಾಶ ಕೊಟ್ಟಿರೋದು ಅಂದ್ರೆ ಆಕಾಶವಾಣಿ ಮಾತ್ರ. ಎಲ್ಲೋ ಯಾವುದೋ ಮೂಲೆಯ ಹಳ್ಳಿಯಲ್ಲಿ ಕೃಷಿ ಕೆಲಸ ಮಾಡ್ತಿರೋರನ್ನ ಗುರುತಿಸಿ ಅವರನ್ನ ಕರೆದು ಮಾತಾಡಿಸಿ ಎಲ್ರಿಗೂ ಪರಿಚಯ ಮಾಡಿಸೋದು ಎಷ್ಟು ಹೃದಯವಂತ ಕೆಲಸ ಅಲ್ವಾ? ನಯಾ ಪೈಸೆಯಷ್ಟು ಕೃಷಿ ಮಾಡದೆ ಕೇವಲ ಯಾವ್ಯಾವುದೋ ಕಾರಣಗಳಿಗಾಗಿ ಬಂದು ಏನೇನೋ ಹೇಳೋ ಜನಕ್ಕೆ ಇಲ್ಲಿ ಅವಕಾಶಗಳು ಸಿಕ್ಕಲ್ಲ. ಇದು ರೇಡಿಯೋದ ನೈತಿಕತೆ, ಗಾಂಭೀರ್ಯ ಮತ್ತು ಗುಣಮಟ್ಟಕ್ಕೆ ಸಾಕ್ಷಿಯಾಗಿದೆ. ಕೆಲವು ಸಾಮಾಜಿಕ ಮಾಧ್ಯಮಗಳಿಂದ ತಮ್ಮ ಅಂತಸತ್ವವನ್ನೇ ಕಳೆದುಕೊಂಡು ಹಾಳಾಗಿರೋ ಮಕ್ಕಳ ಪೋಷಕರು ತಮ್ಮ ಮಕ್ಕಳಿಗೆ ರೇಡಿಯೋ ಕೇಳಲು ಕಲಿಸಬೇಕು. ಬರೀ ಅವರೇ ಅಲ್ಲ, ಸಮಾಜದ ಎಲ್ಲ ಜನ ಕೂಡ ಆಕಾಶವಾಣಿ ಕೇಳೋ ಅಭ್ಯಾಸನ ಮಾಡ್ಕೋಬೇಕು ಕಣ್ರಪ್ಪ. ಇದರಿಂದ ಒಂದು ಆರೋಗ್ಯಪೂರ್ಣ ಸಮಾಜವನ್ನ ಕಟ್ಟಿ ಬೆಳೆಸೋಕೆ ಸಾಧ್ಯವಾಗುತ್ತೆ. ರೇಡಿಯೋ ಕಿಸಾನ್ ದಿವಸ ಅಂದ್ರೆ ಒಂದು ದೊಡ್ಡ ಹಬ್ಬದಾಗಿರುತ್ತೆ ಅಲ್ವಾ? ಕೃಷಿ ಕ್ಷೇತ್ರದ ಎಷ್ಟೊಂದು ಸಾಧ್ಯತೆ ಸಾಧನೆಗಳು ಅಲ್ಲಿ ಅನಾವರಣ ಆಗ್ತವೆ. ರೈತರಿಗೆ ಹೊಸದೊಂದು ಒಳವು ನೀಡೋ ಕೆಲಸ ಇಲ್ಲಿ ಆಗುತ್ತೆ. ಕೇವಲ ಬೆಳೆಯೋದಷ್ಟೇ ಅಲ್ಲ, ಅದನ್ನ ಮೌಲ್ಯವರ್ಧನೆ ಮಾಡೋದು, ಮಾರಾಟ ಮಾಡೋದು, ಹೀಗೆ ಅನೇಕ ವಿಚಾರಗಳಿಗೆ ಇದು ವೇದಿಕೆನೂ ಕೂಡ ಹೌದು. ರೈತರು ಮತ್ತು ರೈತರ ಪರ ಇಲಾಖೆ ತಜ್ಞರ ನಡುವೆ ಕೊಂಡಿಯಾಗಿ ಇದು ಕೆಲಸ ಮಾಡುತ್ತೆ. ಕೃಷಿಕರ ನಡುವೆ ಪರಸ್ಪರ ಪರಿಚಯ ಆಗುತ್ತೆ, ವಿಚಾರ ವಿನಿಮಯ ನಡೆಯುತ್ತೆ. ರೈತರು ಬೇರೆ ಬೇರೆ ರೈತರ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಅಧ್ಯಯನ ಮಾಡೋಕೆ ಅವಕಾಶ ಆಗುತ್ತೆ. ಇಂತಹ ಕಾರ್ಯಕ್ರಮಗಳು ಎಲ್ಲಾ ಕಡೆ ನಡೆದ್ರೆ ರೈತರ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ನಮ್ಮನ್ನು ಕೂಡ ಕರೆಸಿ ಮಾತಾಡೋರಿದ್ದಾರೆ, ನಮಗೂ ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ಭಾವನೆಯೇ ಒಂದು ಮಟ್ಟಿನ ನಂಬಿಕೆಯನ್ನ ತರುತ್ತೆ. ಇಂತಹ ಮತ್ತಷ್ಟು ಮಗದಷ್ಟು ರೈತ ಪರವಾದಂತ ಕೆಲಸಗಳು ನಿರಂತರವಾಗಿ ನಡೀಬೇಕು. ಕೊಟ್ಟಿ ರೈತರು ತೋರಿಕೆ ರೈತರಿಗೆ ಇಂಥ ಕಡೆ ಸುಳ್ಳು ಹೇಳೋಕೆ ಅವಕಾಶ ಸಿಗದಂತೆ ಎಚ್ಚರಿಕೆ ವಹಿಸಬೇಕು. ಇದಕ್ಕೆಲ್ಲ ಸ್ಫೂರ್ತಿಯಾಗಿ ಅರ್ಥಪೂರ್ಣ ಉದಾಹರಣೆಯಾಗಿ ರೇಡಿಯೋ ಕಿಸಾನ್ ದಿವಸ ನಮ್ಮ ಮುಂದಿದೆ. ಇದು ಇತರರಿಗೆ ಮಾದರಿಯಾಗಬೇಕು. ನಮ್ಮ ಮೇಲೆ ಕೂಡ ಈ ರೀತಿಯ ಹೊಣೆಗಾರಿಕೆ ಇದೆ ಅಂತ ಸಂಬಂಧಪಟ್ಟವರು ಅರ್ಥ ಮಾಡ್ಕೊಳ್ಬೇಕು. ನಾವು ನೋಡವ, ಕಿಸಾನ್ ದಿವಸದ ವಿಚಾರ ಮಾತಾಡ್ತಾ ರೇಡಿಯೋದಲ್ಲಿ ಬರ್ತಾ ಈಗ ಬರುವ ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತಾ ಕೂತ್ಕೊಂಡ್ವಲ್ಲ. ತಪ್ಪೇನ್ ತಗೋ ಶಿವಣ್ಣ, ರೈತರು, ಕಾರ್ಮಿಕರು, ಸಾಹಿತಿಗಳು, ಸಂಗೀತಗಾರರು, ಮಹಿಳೆಯರು, ಮಕ್ಕಳು, ಹೀಗೆ ಎಲ್ರು ಒಂದೇ ಅಲ್ವೇನಪ್ಪ? ಒಳ್ಳೇದ್ ಮಾತಾಡಿದೀವಿ, ಸುಮ್ನೆ ಸಮಯ ಹಾಳು ಮಾಡೋ ಆರ್ಟೆ ಮಾಡಿಲ್ಲಲ್ಲ. ಅದ್ ಸರಿ, ಈಗ ಕಾರ್ಯಕ್ರಮಕ್ಕೆ ತಡವಾಗುತ್ತೆ, ನಡೀರಿ ನಡೀರಿ. ಹ್ಞೂ ಕಣವ, ಬರೀ ಮಾತಾಡಿದ್ರೆ ಸಾಲ್ದು, ಭಾಗವಹಿಸೋದು ಕೂಡ ಮುಖ್ಯ. ಏನಂತೀರಾ? ಹೂ ಅಂತೀವಿ. ಇದುವರೆಗೂ ರೇಡಿಯೋ ಕಿಸಾನ್ ದಿವಸದ ಮಹತ್ವ ಕುರಿತು ಹೊಸದುರ್ಗ ತಾಲೂಕು ಆದ್ರಿಕಟ್ಟಿಯ ಎಂ ಶೋಭಾ, ಆನಿವಾಳ ಗ್ರಾಮದ ಪಿಎಂ ಸುಮಾ ಹಾಗೂ ಸೋಮೇನಹಳ್ಳಿಯ ಸಿ ಹೇಮಲತಾ ಮತ್ತು ಹೆಚ್ ಮಲ್ಲಿಕಾರ್ಜುನ ಆರಾಧ್ಯ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಈಗ ಒಂದು ಜನಪದ ಗೀತೆ. ಹಸಿರೂರ ಸಿಂಗಾರಿ ಹೊಂಬಣ್ಣ ತಳೆದಾಗ ನಮ್ಮೂರ ನವಿಲುಗಳು ಆಡುತ್ತಾವೋ ನಲಿದಾಡುತ್ತಾವೋ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ. ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ. ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ ಕಾಪಾಡಬೇಕು. ವೈಯಾರಿ ಮಡಿಯುಟ್ಟು ಭೂತಳ ಕೇಳಿದಾಗ ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ. ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ. ಶಿವನು ಭಿಕ್ಷಕ್ಕೆ ಬಂದ ನೀನು ಬಾರೆ ತಂಗಿ, ಇವನಂತ ಚಲ್ವನಿಲ್ಲ ನೋಡು ಬಾರೆ, ಇವನಂತ ಚಲ್ವನಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ

ಹತ್ತೋಗಬೇಕು ಬೆಟ್ಟ ಇಳಿದೋಗಬೇಕು, ಬೆಟ್ಟ ಹತ್ತೋಗಬೇಕು ಬೆಟ್ಟ ಇಳಿದೋಗಬೇಕು. ಅಲ್ಲದೆ ಕಣಿ ನನ್ನ ರಮಾನಿನ್ನಾರಿ, ಅಲ್ಲದೆ ಕಣಿ ನನ್ನ ರಮಾನಿ, ಅಲ್ಲದೆ ಕಣಿ ನನ್ನ ರಮಾನೇ, ಅಲ್ಲದೆ ಕಣಿ ನನ್ನ ತಳಮಾ.